ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ನೇರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೋಬಹುದು. ಹಾಗೆಯೇ ಇಲ್ಲಿ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳಲಾಗುತ್ತೆ, ಅದಕ್ಕೆ ತಾವು ಉತ್ತರವನ್ನು ನೀಡಿ ಬೇರೆಯವ್ರಿಗೂ ಕೂಡ ಆ ಮಾಹಿತಿ ಸಿಗೋ ರೀತಿಯಲ್ಲಿ ಕೂಡ ಮಾಡಬಹುದು. ಇದಕ್ಕಾಗಿ ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ರೈತ ಬಾಂಧವರೇ, ಮತ್ತೊಮ್ಮೆ ತಮಗೆಲ್ಲ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ, ಅವರು ನಮ್ಮ ಉದ್ಘೋಷಕರು. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ಪ್ರದೇಶ ಸಮಾಚಾರದಲ್ಲಿ ನಾವು ಕೇಳಿದ್ವಿ, ಬೆಂಗಳೂರಿನಲ್ಲಿ 34°C ಉಷ್ಣಾಂಶವನ್ನು ತಲುಪಿದೆ ಅಂತ. ಹೌದು, ಇದು ಫೆಬ್ರವರಿ ತಿಂಗಳ 3ನೇ ವಾರ. ಈ ಸರಿ ಇಲ್ಲಿ ಕೊಡಗಿನಲ್ಲೂ ಕೂಡ ನಾವು ನೋಡಿದಾಗೆ ಬೆಳಗ್ಗೆ 1:09 ಮೇಲೆ ತೀವ್ರವಾದ ಬಿಸಿಲು ಕಾಣ್ತಾ ಇದೆ, ಸಂಜೆ 4:00 ಇದು ಮುಂದುವರಿತಾನೆ ಇರುತ್ತೆ. ಅಂದರೆ ಈ ಸರಿ ಬೇಸಿಗೆ ಬಹಳ ತೀವ್ರವಾಗಿರ್ಬೋದು ಅಂತ ಇದು ಮುನ್ಸೂಚನೆ. ಹೌದು. ಮತ್ತು ಒಬ್ಬರು ರೈತರ ಜೊತೆ ಮಾತನಾಡುವಾಗ, ಎಷ್ಟು ದಿನ ಒಣಗಿಸ್ತೀರಾ ಕಾಫಿನ, ಚರಿನ ಅಂತ ಕೇಳಿದೆ, ಚರಿಗೆ. ಅವರು, ಇಲ್ಲ ಈ ಸರಿ ವಿಪರೀತ ಬಿಸಿಲಿದೆ, ಹಾಗಾಗಿ 4 ದಿನಕ್ಕೆಲ್ಲ ಸಾಕಾಗ್ಬಿಡುತ್ತೆ ಅಂತ ಹೇಳಿದರು. ಅಂದರೆ ಇದು ನೋಡಿದರೆ ಈ ಸರಿ ಉಷ್ಣಾಂಶ ಹೆಚ್ಚಿರುತ್ತೆ. ಹೌದು. ಹಾಗಾಗಿ ರೈತ ಬಾಂಧವರು ತಮ್ಮ ಈ ತೋಟದ ಬೆಳೆಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನವನ್ನು ಕೊಡಬೇಕು. ನೀರನ್ನು ಯಾವುದೇ ರೀತಿ ಪೋಲ್ ಮಾಡಿದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಮ್ಮ ಬೆಳೆಗಳಿಗೆ ನೀರನ್ನು ಕೊಡೋದನ್ನು ಅವರು ಗಮನದಲ್ಲಿ ಇಟ್ಕೋಬಹುದು ಅಂತ ಒಂದು ವಿಷಯವನ್ನು ಪ್ರಾರಂಭದಲ್ಲೇ ನಾವು ತಿಳಿಸ್ಬಿಡೋಣ ಅಂತ ನನಗೆ ಅನಿಸ್ತಾ ಇದೆ. ಈಗ 24ನೇ ತಾರೀಕು ಸೋಮವಾರ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ಲ, ಅದರ 19ನೇ ಕಂತನ್ನು ಮಾನ್ಯ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ ಬಿಹಾರದ ಭಾಗಲ್ಪುರದಲ್ಲಿ. ಇದು ಒಂದು ನಮ್ಮ ರೈತ ಬಾಂಧವರಿಗೆ ಒಂದು ಸಂತೋಷದ ವಿಷಯ. 2,000 ರೂಪಾಯಿಯನ್ನು ಅರ್ಹ ಫಲಾನುಭವಿ ರೈತರ ಒಂದು ಖಾತೆಗಳಿಗೆ ನೇರವಾಗಿ ಸೋಮವಾರದಂದು ಅವರು ವರ್ಗಾಯಿಸ್ತಾ ಇದ್ದಾರೆ. ಇದು ಒಂದು ಉತ್ತಮವಾದಂಥ ಯೋಜನೆ ಅಂತ ಹೇಳ್ಬೋದು. ಅಂದರೆ ತತ್ಕಾಲಕ್ಕೆ ರೈತರಿಗೆ ಏನು ಅವರಿಗೆ ಒಂದು ಸಣ್ಣ ಪುಟ್ಟ ಖರ್ಚುಗಳಿರ್ತಾವಲ್ಲ ಅದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ. ಹೌದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ. ಹಾ ನಮಸ್ತೆ. ನಮಸ್ಕಾರಗಳು. ನಮಸ್ಕಾರ. ತಮ್ಮ ಹೆಸರು? ನಾನು ಹತ್ತಿರ ಸಾಬು ಮುತ್ತಪ್ಪ. ಮುತ್ತಪ್ಪ ಅವರ? ಕಟ್ಟೆಮಾಡು ಗ್ರಾಮ. ಕಟ್ಟೆಮಾಡು ಗ್ರಾಮ. ಮುತ್ತಪ್ಪ ಅವರು PM ಜಗದೀಶ್ ಅವರಿಗೂ ಮತ್ತು ಸಹಚಾರರಿಗೂ ನಮಸ್ಕಾರ. ನಮ್ಮ ವಿನೋದ್ ಅವರು ಇದ್ದಾರೆ ನನ್ನ ಜೊತೆ. ವಿನೋದ್ ಅವರಿಗೂ ನಮಸ್ಕಾರ. ನಮಸ್ತೆ ಮುತ್ತಪ್ಪರಯ್ಯ. ವಿಜಯ ಅಂಗಡಿ ಇರುವಾಗ ಒಂದ್ಸರಿ ಫೋನ್ ಮಾಡಿದ್ದೆ. ಸರಿ ಸರಿ ಸರಿ. ಮತ್ತೆ ನೆನಪಿಸ್ಕೊಂಡು ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಮತ್ತೆ ಅವರು ಕರೆ ಮಾಡಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಖಂಡಿತ. ಈಗ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ. ಅದು ವರ್ಷದಲ್ಲಿ ಮೂರು ಕಂತುಗಳಲ್ಲಿ 2,000 ರೂಪಾಯಿನ ರೈತರ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. ಹೌದು, ಅಂದರೆ ಆ ತತ್ಕಾಲದಲ್ಲಿ ಏನು ರೈತರಿಗೆ ಸ್ವಲ್ಪ ಅವಶ್ಯಕತೆ ಇರುತ್ತೆ, ಬಿತ್ತನೆ ಬೀಜ ಕೊಂಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬಿತ್ತನೆ ಬೀಜ ಬಹಳ ಮುಖ್ಯವಾದ್ದು, ಅದಕ್ಕೆ ಹೆಚ್ಚಿನ ಬಳಕೆಯನ್ನು ಅವರು ಮಾಡ್ಕೋಬೋದು. ಅಂಥ ಒಂದು ಕಾಲಕ್ಕೇ ಅದನ್ನ ವರ್ಗಾವಣೆ ಮಾಡ್ತಾರೆ. ಉದಾಹರಣೆಗೆ ಈಗ ಮೇನ ತಿಂಗಳಲ್ಲಿ ಕೂಡ ಮಾಡ್ತಾರೆ, ಮತ್ತು ಅಕ್ಟೋಬರ್ ಅಂದರೆ ಮುಂಗಾರು ಹಿಂಗಾರು ಬೇಸಿಗೆ ಈ ಮೂರು ಹಂಗಾಮುಗಳಲ್ಲೂ ಕೂಡ ಒಂದೊಂದು ಕಂತು ಹಣವನ್ನು ವರ್ಗಾವಣೆ ಮಾಡ್ತಾ ಇರ್ತಾರೆ. ಇದು 24ನೇ ತಾರೀಕು ಸೋಮವಾರ ಬಿಹಾರದ ಭಾಗಲ್ಪುರದಲ್ಲಿ ನಡೀತಾ ಇದೆ ಅಂತ ಅವರಿಗೆ ತಿಳಿಸೋಣ. ಇನ್ನು ಮುಖ್ಯವಾಗಿ ಈಗಾಗಲೇ ಬಿಸಿಲು ಹೆಚ್ಚಿರೋದ್ರಿಂದ ರೈತ ಬಾಂಧವರು ತಮ್ಮ ತೋಟದ ಬೆಳೆಗಳ ನಿರ್ವಹಣೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಈಗ ನಾವು ಏಲಕ್ಕಿಯನ್ನು ತೆಗೆದುಕೊಂಡ್ರೆ ವಿನೋದ್, ಮುಖ್ಯವಾಗಿ ಈ ಮುಂಗಾರು ಪ್ರಾರಂಭವಾಗೋವರೆಗೂ ಕೂಡ ಒಂದು 2 ವಾರಕ್ಕೆ ಒಂದು ಆವರ್ತಿ ಅಂತಾದರೂ ಗಿಡಗಳಿಗೆ ನೀರನ್ನು ಕೊಡಬೇಕಾಗತ್ತೆ. ಯಾಕೆ ಏಲಕ್ಕಿ ಗಿಡಗಳು ಆಳವಾಗಿ ಹೋಗೋದಿಲ್ಲ, ಪಕ್ಕಕ್ಕೆ ಹರಡ್ತವೆ, ಮತ್ತು ತೇವಾಂಶ ಮೇಲ್ಗಡೆ ಇದ್ದಾಗ ಅವುಗಳಿಗೆ ಸಿಗುವಂಥ ರೀತಿಯಲ್ಲಿ ಇದ್ದಾಗ ಮಾತ್ರ ಅವು ಹೇರ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ರೈತ ಬಾಂಧವರಿಗೆ ಒಳ್ಳೆ ನೀರಿನ ಸೌಲಭ್ಯ ಇದ್ದರೆ 10 ದಿನಕ್ಕೊಂದ್ಸರಿ ಕೊಡ್ಬೋದು. ನಮ್ಮದು ಬಹಳ ಕಡಿಮೆ ಇದೆ ನೀರು ಅಂತಂದರೆ ಅವರು 15 ದಿನಕ್ಕೊಂದ್ಸರಿ ಆದ್ರೂ ನೀರನ್ನು ಕೊಡಬೇಕಾಗತ್ತೆ. ಮತ್ತು ಈ ಸಂದರ್ಭದಲ್ಲಿ ಈ ಕೀಟಗಳ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ ಒಣ ವಾತಾವರಣದಲ್ಲಿ, ವಿಶೇಷವಾಗಿ ಕಟ್ಟೆ ರೋಗವನ್ನು ಹರಡುವಂಥ ಒಂದು ಹೇನುಗಳು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಮತ್ತೆ ಮುತ್ತಪ್ಪ ಅವರು ಕರೆ ಮಾಡ್ದಂಗೆ ಕಾಣುತ್ತೆ. ಹಲೋ ಮುತ್ತಪ್ಪ ಅವರು ನಮಸ್ಕಾರ. ಹಲೋ, ಅದು ಕಡಿತವಾಯಿತು, ಕ್ಷಮೆ ಕೇಳ್ತೇನೆ. ಸಂಪರ್ಕ ಕಡಿತ ಆಯ್ತು. ಹೌದು ಮುತ್ತಪ್ಪ, ಯಾವ್ಯಾವ ಬೆಳೆ ಬೆಳಿತೀರಿ? ಸಂಪರ್ಕ ಕಡಿತವಾಯಿತು, ಕ್ಷಮೆ ಕೇಳ್ತೇನೆ. ಸರಿ, ಇರ್ಲಿ. ನಿಮ್ಮ ಸಮಸ್ಯೆ ನಿಮ್ಮ ತಪ್ಪೇನಲ್ಲ ಅದು. ಈಗ ಮುತ್ತಪ್ಪ ಅವರು ಯಾವ್ಯಾವ ಬೆಳೆ ಬೆಳಿತೀರ ತಾವು? ನಾವು ಕಾಫಿ, ಒಳ್ಳೆಮೆಣಸು, ಭತ್ತ ಎಲ್ಲ ಬೆಳಿತೀನಿ. ಭತ್ತನು ಬೆಳಿತೀರಿ? 32 ಎಕರೆ ಜಾಗ ಇದೆ, 9 ಎಕರೆ ಗದ್ದೆ ಇದೆ, 20 ಅಡಿಕೆ. ನಾವು ಗದ್ದೆಯನ್ನು ಆಳು ಬಿಡೋದಿಲ್ಲ, ಒಂದು 600-700 ಗಿಡ, ಚಿಕ್ಕದಾಗಿ 1,000 ಗಿಡ ಅಡಕೆ ಗಿಡ ಇದೆ. ಅಡಕೆ ಗಿಡಗಳು ಇದಾವೆ? ಒಂದು 20 ಗಂಟಲ ಅಡಕೆ ಕುಡಿತೀನಿ. ನನಗೆ ಕೃಷಿ ಅಂತಂದ್ರೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಒಳ್ಳೆತನದಲ್ಲಿ ನಡೀತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅನ್ಸುತ್ತ ಕಾರ್ಯಕ್ರಮಗಳು? ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಸರಿ ಮುತ್ತಪ್ಪರೆ, ಈಗ ಕಾಫಿ ಎಲ್ಲ ಕೊಯ್ಲು ಮಾಡ್ತಾ ಇದ್ದೀರಾ? ಈಗ ಕಾಫಿ ಒಣಗಿಸಿ ಕುಯ್ದು ಆಯ್ತು ಸರ್, ನಮಗೆ ಲೇಬರ್ ಕೆಲಸದವರ ತೊಂದರೆ ಇಲ್ಲ, ಎಲ್ಲ ಕರೆದ್ರೆ ಒಳ್ಳೆತನ ಇದ್ರೆ ಕೆಲಸದವರು ಬರ್ತಾರೆ. ಹೌದೌದು, ಒಳ್ಳೆತನ ಬೇಕು. ಹೌದೌದು, ಕೆಲಸದವರು ಅಂತಂದ್ರೆ ಅವರು ಯಾವ ಭಿನ್ನಭೇದ ಇಡಬಾರ್ದು. ನಿಜ ನಿಜ, ಎಲ್ಲಾನು ಸಮನಾಗ್ಬೇಕು, ಅವರ ಜೊತೆಲಿ ನಾವು ಒಂದು ವ್ಯಕ್ತಿಯಾಗಿ ಅವರನ್ನು ವ್ಯಕ್ತಿಯಾಗಿ ಕಾಣಬೇಕು. ನಿಜ ನಿಜ, ತಾವು ಸರಿಯಾಗಿ ಹೇಳಿದ್ರೆ ಸಮಾನತೆ ಬಹಳ ಮುಖ್ಯವಾದ್ದು. ಈಗ ಚರ್ಯ ಮಾಡಿದ್ರೆ ಒಳ್ಳೇದು. ಹೌದು, ಚರ್ಯ ಮಾಡಿದಾರಾ ಈಗ ನೀವು? ಏನು ಇಲ್ಲ ಸರ್, ನಾವು ಚರಿ ಕಾಫಿ. ಎಷ್ಟು ಜನ ಒಣಗಿಸ್ಬೇಕಾಗತ್ತೆ ಮುತ್ತಪ್ಪ ಅವರು? ನಾವು ಒಂದು 600-700 ಬ್ಯಾಗು ಚರಿಯನ್ನು ಒಣಗಿಸ್ಬೇಕಾಗ್ತದೆ. ಅದನ್ನು ನಾವು ಡ್ರೈವ್ ಮಾಡಿ, ನನಗೆ ಮಾಮೂಲಿ ಕಸ್ಟಮರ್ ಇರ್ತೇವೆ, ಅವರು ಫೋನ್ ಮಾಡಿದ್ರೆ ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಕೆಲಸದ ಅವರಿಗೆ ಪೇಮೆಂಟ್ ಅನ್ನು ನಾವು ಕೊಡ್ಬೇಕಲ್ವಾ, ಗೊಬ್ಬರ. ಹೌದೌದು, ವ್ಯವಸಾಯ. ಮತ್ತೆ ನಾವು ಕೃಷಿಯನ್ನು ಹಾಳು ಮಾಡಬಾರದು. ನಿಜ, ಮುಂದುವರಿಸಿಕೊಂಡು ಹೋಗುತ್ತು. ನಾವು ಕೊಡಗಿನಲ್ಲಿ ರೈತರಾಗಿ, ಹೌದು, ನರೇಂದ್ರ ಮೋದಿಜಿ ಯಾವ ತರದಲ್ಲಿ ಇದ್ದಾರೆ ಅದೇ ತರದಲ್ಲಿ ಹೋಗ್ಬೇಕು. ನಿಜ ನಿಜ, ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿ ಅಂತಾನೆ ಹೇಳ್ಬೋದು. ನಾವು ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಹೌದೌದು, ನರೇಂದ್ರ ಮೋದಿ, ಅವರ ಮಾರ್ಗದಲ್ಲಿ ನಾವು ಹೋಗ್ಬೇಕು. ನಿಜ ನಿಜ ನಿಜ. ಈಗ ಕಾಫಿ ಒಣಗ್ಸೋದಕ್ಕೆ ಎಲ್ಲ ಕಣ ಎಲ್ಲ ನಿಮ್ಮಲ್ಲಿ ಚೆನ್ನಾಗಿದೆಯಾ? ನಮ್ಮದಲ್ಲಿ ನಮಗೆ ಕಪ್ಪು ಟಾರ್ಫಾಲ್ ಇದೆ. ಅದನ್ನು ನಾವು ಕೊಡುವ ವಿಚಾರದಲ್ಲಿ ಕ್ಲೀನ್ ಆಗಿ ಕೊಡ್ಬೇಕು. ನಿಜ ನಿಜ, ಹೌದು, ಶುದ್ಧವಾಗಿರ್ಬೇಕು. ಕಾಫಿ ಕ್ಯೂರಿಂಗ್ನವರು A1, A2, A3 ಎಲ್ಲ ನೋಡ್ತಾರೆ. ನಾನು ಕಾಫಿಗೆ ಹಾಸನದಲ್ಲಿ ಕೊತ್ತರೆಯಲ್ಲಿ ಲಕ್ಷ್ಮಿನಲ್ಲಿ ಸರ್ವಿಸ್ ಮಾಡಿ ಬಂದವನು. ಅದರಿಂದ ನನಗೆ ಗರ್ಬಲ್ ಗೊತ್ತುಂಟು ನನಗೆ. A1, A2, A3 ಯಾವ ತರದಲ್ಲಿ ಇರಬೇಕು ಅಂತ. ಸರಿ ಸರಿ ಸರಿ ಸರಿ. ಕೊಡಗಿನಲ್ಲಿ ರೈತರು ಒಳ್ಳೆತನದಲ್ಲಿ ಇದ್ರೆ ಹೌದೌದು ಕಾಫಿಯು ಒಳ್ಳೆತನದಲ್ಲಿ ಬರ್ತದೆ. ಗೊಬ್ಬರ ಕೊಡಬೇಕು, ಕೆಲಸ ಮಾಡಬೇಕು. ಹೌದೌದು. ನಿಮ್ದೆಲ್ಲ ಪೂರ್ಣವಾಗಿಲ್ಲನು ರೋಬಸ್ಟ್ ರೋಬಸ್ಟ ಸರ್. ಮುಂಚೆ ಅರಬಿಗ ಇಂಟರ್ ಬ್ರಾಂಡೆಡ್ಸ್ ಅರಬಿಗ ಇತ್ತು. ಆದ್ರೆ ಅದನ್ನು ನಾನು ಬೇಡ ಅಂತ ಹೇಳಿ ಅದು ರೋಗ ಬರ್ತದೆ. ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾದ ಬೆಳೆ ಅದು. ಅದು ರೋಬಸ್ಟದಲ್ಲಿ ಆದ್ರೆ ನಮಗೆ ಒಳ್ಳೆತನ ಇರ್ತದೆ. ಹೌದು. ಕೆಲಸ ನಾವು ಮರ ಕಪ್ಪತ್ತು, ಕಾಫಿ ಕಪ್ಪತ್ತು, ಹೌದು, ಮತ್ತೆ ನಾವು ಗೊಬ್ಬರ ಇರಿಗೇಷನ್ ಇದೆಲ್ಲ ಮಾಡಿಕೊಂಡಿದ್ರೆ ಒಳ್ಳೇದಾಗ್ತದೆ. ನೀರಾವರಿ ಕಾಫಿ ಕೃಷಿಕರಾಗಿ ಕೇಂದ್ರ ಸರ್ಕಾರಕ್ಕೂ ಕರ್ನಾಟಕ ಸರ್ಕಾರಕ್ಕೂ ಒಳ್ಳೇದನ್ನ ಮಾಡಬೇಕು. ಹೌದು. ಈಗ ನಿಮ್ದು ಕೊಯ್ಲೆಲ್ಲ ಮುಗಿತಾ ರೋಬಸ್ಟ್ ಅದ್ದು? ಕೊಯ್ಲು ಮುಗಿತು ಸರ್. ಮತ್ತೆ ಎಲ್ಲ ಕೊಯ್ಲು ಮುಗಿತು, ಎಲ್ಲ ಕೆಲಸ ಮುಗಿತು. ಈಗ ಗಿಡಕ್ಕೆ ಕಪಾತು ಅಂತಾರಲ್ಲ, ಈಗ ಮಾಡಬಹುದಾ ಅದು? ಈಗ ಮಾಡ್ತಾ ಇದ್ದೀವಿ ಸರ್. ಮಾಡ್ತಾ ಇದ್ದೀರಿ? ಅದು ನಾವು ಗಿಡವನ್ನು ಒಂದು ಛತ್ರಿಯನ್ನು ಹಿಡಿದೀವಲ್ಲ, ಆ ಛತ್ರಿ ತರದಲ್ಲಿ ಗಿಡ ಇರಬೇಕು. ಅಂದ್ರೆ ನಾವು ಗಿಡದ ಕೆಳಗೆ ಕೂತು ನೋಡಬೇಕು ಆಯ್ತಾ. ಅದು ಸೋತ ಆಯ್ತಾ, ಸೋತ ರೆಕ್ಕೆಗಳು, ನೂಲು ರೆಕ್ಕೆ, ಮತ್ತೆ ಬೇಡದ ರೆಕ್ಕೆಯನ್ನು, ಮತ್ತೆ ಒಣಗಿದ ರೆಕ್ಕೆಯನ್ನೆಲ್ಲ ತೆಗೆದುಹಾಕಬೇಕು. ಇದು ಗಿಡಕ್ಕೆ ಹಾಗಾದ್ರೆ ನಾವು ಒಂದು ಮಕ್ಕಳನ್ನು ನಾವು ಸಾಕ್ತೀವಲ್ಲ, ಅದೇ ತರದಲ್ಲಿ ಗಿಡವನ್ನು ಸಾಕಬೇಕು. ಹೌದೌದೌದು. ನಿಜ ನಿಜ ನಿಜ. ನಾನ್ ತುಂಬಾ ಸಮಯದಿಂದ ರೇಡಿಯೋನ ಕೇಳ್ತಾ ಇದ್ದೀನಿ, ಮಾಹಿತಿಗಳು ಬರ್ತಾಗಿ. ಗಾಡ್ ಬ್ಲೆಸ್ ಯು. ಒಳ್ಳೆತನದಲ್ಲಿ ಆಕಾಶವಾಣಿ ಕಾರ್ಯನಿರ್ವಹಿಸ್ತಾ ಇದೆ. ನಮಗೂ ಕೂಡ ಬಹಳ ಸಂತೋಷ ಆಗುತ್ತೆ ಮುತ್ತಪ್ಪ ಅವರು ನಿಮ್ ಕೇಳಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಒಂದು ಉತ್ಸಾಹ ಬರ್ತಾ. ಆಕಾಶವಾಣಿ ಮಡಿಕೇರಿ ಕೇಂದ್ರ, ನಿಜವಾಗಿ ನಾನು ಕೃಷಿ ವಾರ್ತೆಯನ್ನು ತಪ್ಪದೇ ಕೇಳ್ತೀನಿ. ಸರಿ ಸರಿ. ಒಳ್ಳೆ ಮೆಣಸು ಬೆಳ್ಳಿ ಎಷ್ಟಿದಾವೆ? ಒಳ್ಳೆ ಮೆಣಸು ಬೆಳ್ಳಿ 1,500 ಇರ್ಬೋದು. ಅಂದ್ರೆ ರೋಗ ಬಂದು ಹೋಗ್ತದೆ. ನಾನು ಸೇಡು ಅಂದ್ರೆ ನೆರಳನ್ನು ತುಂಬಾ ಇಡೋದಿಲ್ಲ. ರೋಬಸ್ಟ ಕಾಫಿಗೆ ಸ್ವಲ್ಪ ಬಿಸಿಲು ಬೇಕು. ಹೌದು. ನಮ್ಮ ಕೊಡ ಹಿಡಿದ ನಮ್ಮ ಹಣೆಯಲ್ಲಿ ಹಾಗೆ ಬಿಸಿಲು ಬೀಳ್ತದೋ ಹಾಗೆಯೇ ಕಾಫಿ ಗಿಡಕ್ಕೆ ಬಿಸಿಲು ಹಣೆಯ ಮೇಲೆ ಬೀಳಬೇಕು. ಇನ್ನು ಕಾಳೆಮೆಣಸದು ಕೊಯ್ಲು ಆಗ್ಬೇಕು, ಪ್ರಾರಂಭ ಆಗ್ಬೇಕು. ಕಾಳೆಮೆಣಸು ಅದೇ ಡಿಸೆಂಬರ್ ಅಲ್ಲಿ ಬರ್ತದೆ. ನಿಮಗೆ ಡಿಸೆಂಬರ್ಗೆ ಬರುತ್ತಾ? ಡಿಸೆಂಬರ್ಗೆ. ಅದೇ ಈ ವರ್ಷ ಯಾರಿಗೂ ಫಸಲು ಇಲ್ಲ. ಫಸಲು ಕಡಿಮೆ ಅಂತೀರಿ? ಕಳೆದ ವರ್ಷ 48 inches ಮಳೆ ಆಗಿತ್ತು. ಈ ವರ್ಷ 80 inches ಮಳೆ ಆಗಿದೆ. ಅದೇ ಅದೇ, ಈ ಸರಿ ಮಳೆ ಜಾಸ್ತಿ. ಅಂದ್ರೆ ನಮಗೆ 2 ವರ್ಷ ತುಂಬಾ ರೈನ್ಫಾಲ್ ಬಂತು. ಹೌದೌದೌದು. ಅದು 9 acres ಗದ್ದೆಯಲ್ಲಿ 6 acres ಫುಲ್ ರೈನ್ಫಾಲ್ ಆಗಿತ್ತು. ಇನ್ನು 3 acres ನಾವು ಕೃಷಿಯನ್ನು ಭತ್ತ ಊಟಕ್ಕಾಗಿ ಮಾಡ್ತಾ ಇದ್ವಿ. ಭತ್ತ ಚೆನ್ನಾಗಿ ಬಂತ ಈ ಸರಿ? ಭತ್ತ ಪರವಾಗಿಲ್ಲ. ನಮ್ಮ ಮೇಲೆ ಹೊಳೆಕರೆಯಲ್ಲಿ ಅಷ್ಟು ಬಂದಿಲ್ಲ. ಅಡಿಕೆ ಕೃಷಿಯನ್ನು ಮಾಡಿದೀನಿ. ಅಡಿಕೆಗೆ ಏನಾದ್ರೂ ತೊಂದರೆ ಆಯ್ತಾ ಮಳೆ ಜಾಸ್ತಿ ಬಂದಿದ್ರಿಂದ? ಅಡಿಕೆಗೆ ಅಂದ್ರೆ ನಾವು ಟ್ರಂಚ್ ಕೊಡಬೇಕು, ಚರಂಡಿ ಕೊಡಬೇಕು. ಚರಂಡಿ ಕೊಟ್ರೆ ಅದು ರೈಲು ಇದು ತುಂಬಾ ಮಳೆ ಇರಬಾರ್ದು. ಹೌದೌದು. ಮತ್ತೆ ನೀರು ನಿಲ್ಲಬಾರ್ದು. ನಿಜ. ಅಡಿಕೆಗೆ ನೀರು ಬೇಕು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ತುಂಬಾ ಬೇಡ. ಅದೇ ಈಗ ಈ ಬಿಸಿಲಿನ ವಾತಾವರಣದಲ್ಲಿ ಈ ಕಾಫಿ ಒಳ್ಳೆ ಮೆಣಸು ಎಲ್ಲದಕ್ಕೂ ನೀರು ಬೇಕಾಗುತ್ತೆ. ಅದೇ ನನಗೆ ಎರಡ್ ಮೂರು ಮೋಟರ್ ಇದೆ, ಕೆರೆ ಇದೆ. ನಾವು ರೈನ್ ಫಾಲ್ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಮಾಡಿದ್ರೆ ಒಳ್ಳೇದಾಗ್ತದೆ. ಈಗ ಕಾಫಿಗೆ ಯಾವಾಗ ನೀರ್ ಕೊಡ್ಬೇಕು ಅಂತ ಇದ್ದೀರಾ? ಏನ್ ಸರ್? ಕಾಫಿಗೆ ಹೂ ಮಳೆ ಬರ್ಬೇಕು, ಹೂ ಬರ್ಬೇಕಲ್ಲ. ಅದು ಹೂ ಫೆಬ್ರವರಿ 15ರ ಫೆಬ್ರವರಿ ಮಧ್ಯದಿಂದ ಮಾಡ್ಬೇಕು ಅಂತ. ಹೂ ಮಳೆ ಅಂತೇಳಿ. ನಿಜ ನಿಜ, ಈ ತಿಂಗಳು ಒಳಗಡೆ ಮಾಡ್ತೀರಾ? ನಮಗೆ ಜೇನು ಬೇಕು, ಪ್ರಾಣಿ ಪಕ್ಷಿ ಬೇಕು, ನಮಗೆ ಕಾಫಿ ಬೇಕು. ಹೌದೌದೌದು, ಎಲ್ಲರೂ ಪ್ರತಿ ಜೀವಿಗಳು ಒಂದಾಗಿ ಬದುಕಬೇಕು. ನಿಜ ನಿಜ, ಒಳ್ಳೆ ನಿಮ್ದು ಚಿಂತನೆ ಮುತ್ತಪ್ಪ ಅವರೇ. ಯಾಕಂದ್ರೆ ನಾವು ಒಬ್ಬರೇ ಬದುಕಬಾರ್ದು, ಪ್ರತಿಯೊಂದು ಜೀವಿ ಬದುಕಬೇಕು. ಹೌದೌದೌದು, ನಮ್ಮ ಸುತ್ತಮುತ್ತಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಬ್ದುಲ್ ಕಲಾಂ ನರೇಂದ್ರ ಮೋದಿ ಆಗಿ ಅವರ ಚಿಂತನೆಯಾಗೆ ನಾವು ಬದುಕಬೇಕು. ಸರಿ, ಅಡಿಕೆ ಚೆನ್ನಾಗಾಯ್ತಾ? ಸರಿ, ಅಡಿಕೆ ಪರವಾಗಿಲ್ಲ ಸರ್, ಒಂದು 20 ಗಂಟೆಲ್ಲ ಕುಯ್ತಾ ಇದ್ದೀನಿ. ಸರಿ ಸರಿ ಸರಿ, ನನಗೆ ಎರಡು ಗಂಡು ಮಕ್ಕಳು, ನಾನು ಅವರಿಗೆ ಕೃಷಿಯನ್ನು ವಹಿಸಿದ್ದೀನಿ, ಅವರು ಕಲ್ತುಕೊಳ್ಬೇಕಲ್ಲ. ಅವರು ಕೃಷಿ ಮಾಡ್ತಾ ಇದಾರೆ ನಿಮ್ ಜೊತೆ ಸೇರ್ಕೊಂಡವರು? ನಾನು ಅವರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಅವರೇ ಮುಖ್ಯವಾಗಿ ಮಾಡ್ತಾ ಇರೋದು, ಅವರಿಗೆ ಕಲಿಸ್ತಾ ಇದ್ದೀನಿ. ಸರಿ ಸರಿ, ಒಳ್ಳೆ ಪಾಠ ಹೇಳ್ಕೊಡ್ತಾ ಇದ್ದೀರಾ ನೀವು ಕೃಷಿದು. ಯಾಕಂದ್ರೆ ಈಗ 10 ಜನ ಫ್ರೆಂಡ್ಸ್ ಸೇರಿ ಹಾಳು ಮಾಡ್ತಾರೆ, ಎರಡು ಜನ ಮೂರು ಜನ ಸೇರಿದ್ರೆ ಒಳ್ಳೇದು ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ ಇದ್ದಾಗ, ಕಡಿಮೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇದ್ದಾಗ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ಳುವಾಗ್ಲೂ ಎಚ್ಚರಿಕೆ ವಹಿಸ್ಬೇಕು ಅಂತೀರಿ. ಅದೇ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರಲ್ಲ. ಹೌದೌದೌದೌದೌದು, ಅದು ತಮಗೆ ಗೊತ್ತಿದೆ. ಈಗ ಒಂದು ಪ್ರಶ್ನೆ ನಿಮಗೆ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅವರ ಹಾಗೆ ಹೋಗ್ಬೇಕು ನಾವು. ಸರಿ ಸರಿ, ಈಗ ಒಂದು ಪ್ರಶ್ನೆ ನಮ್ಮ ಕಾರ್ಯಕ್ರಮದಲ್ಲಿ. ಸರಿ ಸರ್, ಈಗ ನಮ್ಮ ಪ್ರಧಾನಮಂತ್ರಿಯವರು ಸೋಮವಾರ ರೈತರ ಖಾತೆಗಳಿಗೆ 2,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದಾರೆ. ಹೌದು ಸರ್. ಈ ಯೋಜನೆ ಹೆಸರೇನು ಮುತ್ತಪ್ಪರೆ? ಕೃಷಿ ಜನ್ಮ ಅಂತ. ಇಲ್ಲ ಇಲ್ಲ, ಅದು ಪ್ರಧಾನ ಮಂತ್ರಿ ಅಂತಾನೆ ಪ್ರಾರಂಭ ಆಗುತ್ತೆ ಯೋಜನೆ ಹೆಸರು. ನಾವು ಈ ಕಾರ್ಯಕ್ರಮದ ಪ್ರಾರಂಭದಲ್ಲೂ ಮಾತಾಡಿದ್ವಿ ಅದ್ರ ಬಗ್ಗೆ. ಸರಿ, ನಾನು ಹೇಳ್ತೀನಿ ಹಾಗಾದ್ರೆ. ಅದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾರಿಗೆ ಬ್ಯಾಂಕ್ ಖಾತೆ ಇಲ್ಲ ಅವರಿಗೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅನುಕೂಲ ಆಗುತ್ತದು. ನನಗೆ ಪಿಎಂ ಕಿಸಾನ್ ಬರ್ತಾ ಇದೆ. ಅದೇ ಪಿಎಂ. ನಾವು ಈಗ ಈಗ ನೀವು ಸರಿಯಾಗಿ ಉತ್ತರ ಕೊಟ್ರಿ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಅದು. ಇರ್ಲಿ ಇರ್ಲಿ ಇರ್ಲಿ, ಅದು ಇರ್ ಗೊಂದಲ ಇರುತ್ತೆ. ಈಗ ಸೋಮವಾರ ಅದ್ರ ಒಂದು ಕಂತು ಬಿಡುಗಡೆ ಆಗ್ತಾ ಇದೆ ಪ್ರಧಾನ ಮಂತ್ರಿ ಕಡೆಯಿಂದ. ತುಂಬಾ ಪ್ರಧಾನಮಂತ್ರಿಯವರು ಅಬ್ದುಲ್ ಕಲಾಂ ಅವರು ನಮ್ಮ ರಾಷ್ಟ್ರಕ್ಕೆ ಅಂತವರು ಬೇಕು. ಹೌದು, ಕ್ರಿಯಾಶೀಲರು. ನರೇಂದ್ರ ಮೋದಿ ಅವರು, ಅಬ್ದುಲ್ ಕಲಾಂ ಅಂತವರು ನಮ್ಮ ರಾಷ್ಟ್ರಕ್ಕೆ ಬೇಕು. ಸರಿ ಮುತ್ತಪ್ಪರೇ, ನಿಮ್ಮ ನಮಗೆ ನಮ್ಮ ನಿಲಯಕ್ಕೆ ಕರೆ ಮಾಡಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ನಮ್ಮ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ವಿನೋದ್ ಅಂದ್ರೆ ನೋಡಿ, ಮೊದಲಿಗೆ ಅವ್ರು ಸ್ವಲ್ಪ ಬೇರೆ ಉತ್ತರ ಕೊಟ್ರು, ಆಮೇಲೆ ಅವರಿಗೆ ಗೊತ್ತಾಗೋಯ್ತು. ಜೊತೆಗೆ ಅವ್ರ ಫಲಾನುಭವಿ ಅನ್ನೋದು ಇನ್ನು ಹೆಚ್ಚಿನ ಒಂದು ಸಂತೋಷ. ಹೌದು, ಆ ಯೋಜನೆ ಸಹಾಯ ಪಡೆದು ಆ ಯೋಜನೆ ಹೆಸರನ್ನು ಕೂಡ ಅವರು ಜ್ಞಾಪಕ ಇಟ್ಕೊಂಡಿದ್ದಾರೆ ಮುತ್ತಪ್ಪ ಅವರು. ಒಳ್ಳೆ ಸಂವಾದ ಆಯ್ತು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಖಂಡಿತ ಸರ್. ಹವಾಮಾನ ವೈಪರೀತ್ಯದಿಂದಾಗಿ ಇಂದು ಭೂಮಿಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದರಿಂದಾಗಿ ಆಹಾರ ಧಾನ್ಯಗಳ ಬೆಳೆಯ ಪ್ರಮಾಣವು ಇಳಿಮುಖವಾಗುತ್ತಿದೆ. ಒಂದೆಡೆ ಜಾನುವಾರುಗಳಿಗೆ ಹುಲ್ಲಿಲ್ಲ, ಹುಲ್ಲುಗಾವಲುಗಳೂ ಇಲ್ಲ. ಇನ್ನೊಂದೆಡೆ ಭೂಮಿಯನ್ನು ಸದಾ ಹಸಿರಾಗಿಡುವ ಕ್ರಮವನ್ನು ನಾವು ಅನುಸರಿಸುತ್ತಿಲ್ಲ. ನೆಲವನ್ನು ಬಂಜರುಗೊಳಿಸದೆ ಅದನ್ನು ಮುಂದಿನ ತಲೆಮಾರಿಗೆ ಕೈದಾಟಿಸೋಣ. ಮತ್ತೊಮ್ಮೆ ರೈತ ಬಾಂಧವರೇ, ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ ಟಿ ಡಿ ಕೋಡ್ 08272. ಈಗ ವಿನೋದ್, ನಾವು ಮಾತಾಡ್ತಾ ಇದ್ವಿ ಒಂದು ನೀರು ಚೆನ್ನಾಗಿ ಇರುವಂಥವ್ರು, ಒಳ್ಳೆ ಮೂಲ ಇರುವಂಥವ್ರು 10 ದಿನಕ್ಕೊಂದ್ಸರಿ ನೀರು ಕೊಡ್ಬೋದು ಏಲಕ್ಕಿ ತೋಟಗಳಿಗೆ. ಸ್ವಲ್ಪ ನಮ್ಮಲ್ಲಿ ಕಡಿಮೆ ಇದೆ ಅಂದರೆ 15 ದಿನಗಳಿಗೆ ಒಂದು ಅರ್ತಿಯಂತೆ ನೀರನ್ನು ಕೊಡಬೇಕಾಗತ್ತೆ. ನಮ್ಮಲ್ಲಿ ನೀರೇ ಇಲ್ಲ, ಏನು ಮಾಡೋದು ಅಂತಂದರೆ ಬುಡಕ್ಕೆ ಸ್ವಲ್ಪ ತರಗೆಲೆಗಳು ಹಾಕಿಬಿಟ್ಟು ಆ ನೀರು ಆವಿಯಾಗೋದನ್ನು ತಡಿಬೋದು. ಮತ್ತು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೆರಳು ಅದೆಲ್ಲ ತೆಗಿಯೋಕೆ ಹೋಗಬಾರ್ದು. ವಾತಾವರಣ ಮಳೆ ಬಿದ್ದು ತಂಪಾದ ಮೇಲೇ ಮರದ ನೆರಳು ಇಂಥವೆಲ್ಲ ತೆಗಿಬೇಕಾಗತ್ತೆ. ಇವರೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಒಣಗಿದ ತರಗುಗಳು ಅಂಥವನ್ನೆಲ್ಲ ಗಿಡದಿಂದ ತೆಗಿಬೋದು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಮತ್ತೆ ಇನ್ನೊಂದು ಹಲೋ ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸೋಮಾರ್ಪೇಟೆ. ತಮ್ಮ ಹೆಸರು? ಬೋಪಯ್ಯ. ಬೋಪಯ್ಯ ಅವರು. ಹಾ, ಬೋಪಯ್ಯ ಅವರು ಯಾವ್ಯಾವ ಬೆಳೆ ಬೆಳೀತಾ ಇದ್ದೀರಿ? ನಾವು ಜೋಳ, ಮತ್ತೆ ಸ್ವೀಟ್ ಪೊಟೇಟೋ. ಓಹೋಹೋ. ಶುಂಠಿ. ಮತ್ತೆ ಕಾಫಿ. ಮತ್ತೆ ತೆಂಗು ಇನ್ನು ಹಾಕ್ಬೇಕಿದೆ. ಇದು ಇಷ್ಟೇ ಮಾಡ್ತಾ ಇರೋದು ಸರ್. ಸರಿ, ಈಗ ಶುಂಠಿ ಈಗ ತಯಾರು ಮಾಡ್ಕೊಂಡ್ರ ಏನಾದ್ರೂ ಶುಂಠಿ ನಾಟಿ ಮಾಡೋದಕ್ಕೆ? ಇಲ್ಲ, ಈಗ 2 ವರ್ಷ ಹಿಂದೆ ಹಾಕಿದ್ದು. ಇನ್ನು 3 ವರ್ಷ 5 ವರ್ಷ ಬಿಟ್ಟು ಹಾಕ್ಬೇಕು. ಸರಿ ಸರಿ. ಒಂದೇ ಜಮೀನಲ್ಲಿ ಬೆಳಿಬಾರದು ಅಂತಾನ? ಯಾ ಹೌದು ಸರ್. ಅಂದ್ರೆ ರೋಗ ಕೀಟಗಳು ಒಂದು ಹಾವಳಿ ಅಲ್ವಾ? ನಿಮಗೆ ನೀರಾವರಿ ಆಶ್ರಯ ಇದೆಯಾ? ನೀರಾವರಿ ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆಯಾ? ಮತ್ತೆ ಈಗ ಜೋಳ ಏನಾದ್ರೂ ಹಾಕೊಂಡಿದ್ದೀರಾ? ಮುಸ್ಕಿನ ಜೋಳ ಎರಡು ಕ್ರಾಪ್ ತೆಗೆದು. ಅಂದ್ರೆ ಮುಂಗಾರಿನಲ್ಲಿ? ಮುಂಗಾರಿನಲ್ಲಿ ತೆಗೆದ್ರಿ. ಆಮೇಲೆ ಈಗೇನು ಹಾಕೊಂಡಿಲ್ಲ ಅಂದ್ರೆ ನೀವು ಮುಂಗಾರಿನಲ್ಲಿ ಒಂದಾಯ್ತು, ಮತ್ತೆ ಮಳೆ ಕಡಿಮೆ ಆದ ಒಂದು ಕ್ರಾಪ್ ತಗೊಂಡಿದ್ದೀರಾ? ಅದೇ ಒಂದು ವರ್ಷದಲ್ಲಿ ಎರಡು ಬೆಳೆ ತೆಗೆದು. ಅಂದ್ರೆ ಅದೇ ಮುಂಗಾರಿನಲ್ಲಿ ಒಂದು, ಆಮೇಲೆ ಸೆಪ್ಟೆಂಬರ್ ನಲ್ಲಿ ಒಂದ್ಸರಿ ಬಿತ್ತನೆ ಮಾಡ್ಕೋಬಹುದು. ಹೌದು ಸರ್. ಚೆನ್ನಾಗ್ ಬರುತ್ತಾ ಎರಡ್ ಬೆಳೆ ತಗೊಂಡ್ರು? ಬರುತ್ತೆ. ನೀರು ಹೊಡಿತೀವಲ್ವ? ನೀರು, ನೀರಾವರಿ ಆಶ್ರಯ. ತುಂಬಾ ಮಳೆ ಬಂದು ಸ್ವಲ್ಪ ಡ್ಯಾಮೇಜ್ ಆಯ್ತು. ಯಾವ ಬೆಳೆ? ಸುವರ್ಣಗಡ್ಡೆ. ಸುವರ್ಣಗಡ್ಡೆ ಅಂತ? ಸುವರ್ಣಗಡ್ಡೆ. ಸುವರ್ಣಗಡ್ಡೆ, ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರ ಬೋಪಯ್ಯ ಅವರು? ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರ ಅದು? ಅದು ಏನ್ ಸರ್? ಅಲ್ಲ, ಜಾಸ್ತಿ ಹಾಕ್ತೀರಾ ಹೇಗೆ? ಅದು ಒಂದು 2-3-4 ಎಕರೆ ಹಾಕ್ತೀವಿ. ಓಹೋ, ಅದಕ್ಕೆ ಬೇಡಿಕೆ ಇದೆ. ಅದಕ್ಕೆ ಬೇಡಿಕೆ ಇದೆ. ಅದು ಬ್ಯಾಂಗ್ಳೂರ್ಗೆಲ್ಲ ಹೋಗುತ್ತೆ. ಮತ್ತೆ ಅದು ಬೀಜ ನಾವೇ ಇಟ್ಕೋಬೇಕು, ಹೊಂದ್ಕೊಂಡು ಮಾಡೋಕ್ಕಾಗೋದಿಲ್ಲ. ಸರಿ ಸರಿ. ಯಾವ ಕಾಲದಲ್ಲಿ? ಸುವರ್ಣಗಡ್ಡೆಯಲ್ಲಿ 4-5 ಬರ್ತದೆ. ಬಹಳ ಕಾಸ್ಟ್ಲಿ ಆಗುತ್ತೆ. ಶುಂಠಿಗೆ ಸ್ವಲ್ಪ ರೇಟ್ ಆಗಿದೆ 2000 ಮೇಲೆ. ಕಲ್ಲರ್ಸ ಬೀಜ ಶುಂಠಿಗೆ 6.5 ತಗೊಂಡು ತುಂಬಾ ಜನ ಕೈ ಸುಟ್ಕೊಂಡಿದ್ದಾರೆ. ಅದೇ ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ. ಹೌದು. ಮತ್ತೆ ನೀರಾವರಿ ಇದ್ರೆ ಸ್ವಲ್ಪ ಧೈರ್ಯ ಮಾಡ್ಬೋದು. ಸುವರ್ಣಗಡ್ಡೆ ಯಾವಾಗ ಹಾಕೊಳ್ತೀರಾ ಬೋಪಯ್ಯ ಅವರು? ಸುವರ್ಣ ಕೂಡ ಮುಂಗಾರು ಮಳೆಯಲ್ಲಿ ಬೀಳೋ ಹಾಕೊಳ್ತೀರ? ಕರೆಕ್ಟ್ ಆಗಿ ಬಂದ್ರೆ 7 ತಿಂಗಳಿಗೆ ಇದು ಮಾಡ್ಬೋದು. 7 ತಿಂಗಳಿಗೆ ಬರುತ್ತೆ ಅದು? ಹೌದ್ ಸರ್. ಅದು ಖರ್ಚು ಬರೋದಿಲ್ಲ. ಖರ್ಚು ಅಷ್ಟು ಬರಲ್ಲ. ನಮ್ಮ ಕೈಲಿ ಇರಬೇಕು. ಗುಂಡಿ ತೆಗೆದು ಒಂದು ಹಾಕಿ ಮುಚ್ಚಿ ಬಿಟ್ರೆ ಸ್ವಲ್ಪ ಗೊಬ್ಬರ ಹಾಕಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಂದ್ರೆ ಒಂದು ಗಡ್ಡೆ ಎಷ್ಟು ತೂಕ ಇರೋದನ್ನ ಹಾಕಬೇಕಾಗತ್ತೆ ನಾವು? ಗಡ್ಡೆ ಅದು ಡಿಪೆಂಡ್ಸ್. ಒಂದು ಎಕರೆಗೆ ಅದು ಒಂದು 2000 ಚಿಲ್ಲರೆ ಬರುತ್ತೆ. ಅದು 4x4 ಹಿಂಗೆಲ್ಲ ಹಾಕೋಬಹುದು. ನೀವು ಬೀಜದ ಗಡ್ಡೆ ನೀವೇ ಮಾಡ್ಕೊಳ್ತೀರಾ? ಬೀಜದ ಗಡ್ಡೆ ಎಲ್ಲ ನೀವೇ ಶೇಖರಣೆ ಮಾಡ್ಕೊಂಡಿರ್ತೀರಾ? ನಾವೇ ಮಾಡ್ಕೋತಾರೆ. ಹೌದೌದು. ಅಂದ್ರೆ ಒಂದು 4-5 ಕೆಜಿ ಬರುತ್ತೆ. ಬೆಳೆ ಇದು 7 ತಿಂಗಳು ಕಟ್ ಮಾಡ್ತೀರಾ? ಎಲ್ಲಿ ಮಾರಾಟ ಮಾಡ್ತೀರಾ? ತಿಂಗಳು ಎಕ್ಸ್ಟ್ರಾ ತೊಂದ್ರೆ ಇಲ್ಲ. ಅಲ್ಲೇ ಮಣ್ಣಲ್ಲೇ ಬಿಡಬಹುದು. ಮಾರ್ಕೆಟ್ ಉಂಟು ಸರ್. ಮಾರ್ಕೆಟ್ ಚೆನ್ನಾಗಿದೆ ಅದಕ್ಕೆ. ಅಂದ್ರೆ ಲಾಭ ಬರುತ್ತೆ ಅದರಲ್ಲಿ. ಓ, ಮಂಗಳೂರು ಕಡೆ ಜಾಸ್ತಿ ಬೇಡಿಕೆ ಇದೆ ಅದಕ್ಕೆ. ಕಾಫಿ ಯಾವ್ದು ಅರೇಬಿಕಾನೆ ಜಾಸ್ತಿ ನಿಮ್ ಕಡೆ? ಅರೇಬಿಕಾ ಸರ್, ಸೋಮಪೇಟೆ ಎಲ್ಲ ಅರೇಬಿಕಾರು. ಪ್ಲೇನ್ ಏರಿಯಾದಲ್ಲಿ ರೋಬಸ್ಟ್ ಹಾಕೊಂಡವ್ರಿ, ದೂರ ಆ ಕಡೆ ಎಲ್ಲ. ಸರಿ, ಬೆಟ್ಟ ಸರ್, ಐ ಇಲಿವೇಶನ್ ಜಾಗ. ಓಹೋ, ಎತ್ತರವಾದ ಪ್ರದೇಶ. ರೋಬಸ್ಟ್ಗೆಲ್ಲ ಬರೋದಿಲ್ಲ. ಒಳ್ಳೆ ಝೋನು. ಇವತ್ತಿದ್ದು ಲೇಬರ್ ಪ್ರಾಬ್ಲಮ್ ಇಂದ ಬಹಳ ಕಷ್ಟ. ಅರೇಬಿಕಾ ಸ್ವಲ್ಪ ಸೂಕ್ಷ್ಮದ ಬೆಳೆ ಅಲ್ವಾ? ಹೌದು, ವೆರಿ ಸೆನ್ಸಿಟಿವ್. ಬಂದು ಹೋಗ್ಬಿಡ್ತದೆ. ಬಿಳಿ ಕಾಂಡ ಕೊರಕ ಅಂತಾರಲ್ಲ, ಅದ್ರ ಶೇಡ್ ಲ್ಯಾಪ್ ಮಾಡಿದ್ರೆ ಬಹಳ ಕಷ್ಟ. ಹೌದೌದು, ಸ್ವಲ್ಪ 33 ನಡೀತಾ ಇದೆ. ಹೌದೌದೌದೌದು, ಅಂದ್ರೆ ಅದಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಬೇಕಾಗುತ್ತೆ. ಶೇಡ್ ಬೇಕು ಸರ್, ಶೇಡ್ ಬೇಕು. ಅದೇ ಪ್ರೀ ಮಾನ್ಸೂನ್ ಸೀಸನ್ ಅಲ್ಲಿ ಶೇಡ್ ಲ್ಯಾಪ್ ಮಾಡಿದ್ರೆ ಒಳ್ಳೆ ಕ್ರಾಪು ಬರುತ್ತೆ. ಮಾಡಿದ್ರೆ ಸ್ಟೆಮ್ ಬೋರರ್ ಬಂದೆಲ್ಲ ಹೋಗ್ಬಿಡ್ತದೆ. ಮತ್ತೆ ಯೂನಿಫಾರ್ಮ್ ರೈನ್ ಫಾಲ್ ಬೇಕು ಅದಕ್ಕೆ. ಹೌದೌದೌದು, ಅದಕ್ಕೆ ಆಕ್ಚುಲಿ ಒಂದು 18-28-30 ಡಿಗ್ರಿ ಟೆಂಪರೇಚರ್ ಒಳಗಡೆ ಇರ್ಬೇಕು, ತಂಪಿರ್ಬೇಕು. ರೋಬಸ್ಟ್ಗೆ ಸ್ವಲ್ಪ ಹೀಟ್ ಇದ್ರೆ ಆಗುತ್ತೆ, ಹೀಟ್ ಇದ್ರೂ ಆಗುತ್ತೆ, ನೆರಳು ಕಡಿಮೆ ಇದ್ರೂ ನಡೆಯುತ್ತೆ ಅದಕ್ಕೆ. ಹೌದೌದು, ಇದಕ್ಕಾಗಲ್ಲ ಸರ್. ಇದಕ್ಕಾಗಲ್ಲ, ಅದೇ ಕ್ವಾಲಿಟಿ ವೈಸ್ ನಂಬರ್ ಒನ್ ಅರೇಬಿಕಾ. ಅರೇಬಿಕಾಕ್ಕೆ ಹೆಚ್ಚು ಬೆಲೆ ಇರುತ್ತೆ ಯಾವಾಗ್ಲೂ. ನೀವು ಏನು ಚರ್ರಿನೇ ಮಾಡ್ತೀರಾ ಯಾವಾಗ್ಲೂ? ಏನ್ ಸರ್, ಚರ್ರಿ ಮಾಡ್ತೀರಾ ಅಥವಾ ನೀವು ಪಾರ್ಚ್ಮೆಂಟ್ ಮಾಡ್ಕೊಳ್ತೀರಾ? ನಾವು ಅದೇ ಪಾರ್ಚ್ಮೆಂಟ್ ಮಾಡೋ ಸರ್, ಅಡಿಗೆ. ಪಾರ್ಚ್ಮೆಂಟ್ ಮಾಡ್ತೀರಾ ನೀವು? ಅದಕ್ಕೆ ಸರಿ ಸರಿ. ಈಗ ಬೋಪಯ್ಯ ಅವರೇ, ಒಂದು ಪ್ರಶ್ನೆ ನಿಮ್ಗೆ ಈ ಕಾರ್ಯಕ್ರಮದಲ್ಲಿ. ಹಲೋ ಹಲೋ ಸರ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೆಸರು ಕೇಳಿದಿರಾ? ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ. ಅಲ್ಲ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಆಯ್ತು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಒಂದಿದೆ. ಈಗ ಸಾಲದ ಮಟ್ಟವನ್ನ ಈ ಬಜೆಟ್ ನಲ್ಲಿ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ರೈತರಿಗೆ ಕೊಡುವಂತದ್ದು. ಮೊದಲೆಷ್ಟಿತ್ತು, ಈಗ ಎಷ್ಟಕ್ಕೆ ಹೆಚ್ಚು ಮಾಡಿದ್ದಾರೆ ಅದನ್ನ? ಯಾವ್ದನ್ನ ಸರ್? ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ರೈತರು ತೆಗೆದುಕೊಳ್ಳೋ ಸಾಲನ. ನಾನು ಹೇಳಿದ್ರೆ ಸಮಯ ಆಗ್ತಾ ಬಂತು. ಮೊದಲು 3 ಲಕ್ಷ ಇತ್ತು, ಈಗ 5 ಲಕ್ಷ ಮಾಡಿದೆ. ಸರಿ ಆಯ್ತು ನೋಡಿ, ಗೊತ್ತಿದೆ ನಿಮ್ಗೆ. ಕೇಳ್ತಾ ಇರ್ತೀರಾ, ಒಳ್ಳೇದು. ನಿಮ್ಗೆ ಇದಕ್ಕಿಂತ ಮುಂಚೆ ಇನ್ನೂ ಒಳ್ಳೆ ಪ್ರಾಬ್ಲಮ್ ಬರೋದು. ಹೌದೌದೌದೌದು, ಅದೆಲ್ಲ ಕಡೆಗೆ ಕೇಳ್ತಾರೆ ಮಡಿಕೇರಿ ರೇಡಿಯೋ. ಸರಿ ಸರಿ ಆಯ್ತು, ಕೊಟ್ಟಿದ್ದೀವಿ ಮಡಿಕೇರಿ ನಾವು. ಸರಿ ಸರಿ ಆಯ್ತು ಬೋಪಯ್ಯ ಅವರೇ, ಈಗ ಸಮಯ ಆಗ್ತಾ ಬಂತು, ಕರೆ ಮಾಡೋದಕ್ಕೆ ಧನ್ಯವಾದಗಳು ನಿಮಗೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ ನಮಸ್ಕಾರ. ವಿನೋದ್, ಈಗ ಸ್ವಲ್ಪ ಪೇಟೆದಾರಣೆ ಬಗ್ಗೆ ಹೇಳ್ತೀರಾ? ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ. ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 28,500 ರೂಪಾಯಿ. ಅರಬಿಕಾ ಚೆರಿ 15,300 ರೂಪಾಯಿಂದ 16,350 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 24,500 ರೂಪಾಯಿ. ರೋಬಸ್ಟಾ ಚೆರಿ 12,800 ರೂಪಾಯಿಂದ 13,650 ರೂಪಾಯಿ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಅದನ್ನ ಪತ್ತೆ ಹಚ್ಚುವಂಥ ವಿಧಾನಗಳು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ವಿನೋದ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಮುತ್ತಪ್ಪ ಮತ್ತು ಬೋಪಯ್ಯ ಇವರಿಬ್ಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲ ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ ತಿಳಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಖಂಡಿತವಾಗಲು ಸರ್, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಾ ಆಕಾಶವಾಣಿ ಮಡಿಕೇರಿ. ಕೇಳುವರೆ, ಸಮಯ ಈಗ 7:20. ನಿಧನ ಸುದ್ದಿ. ಮುತ್ತಾರ್ಮಡಿ ಗ್ರಾಮದ ಪಾರ್ಜಟ್ಟಿರ ಮೋಹನ್ ಅವರ ಪತ್ನಿ ಶೈಲಾ ಅವರು ಇಂದು ನಿಧನರಾದರು. ಪಾರ್ಜಟ್ಟಿರ ಶೈಲಾ ತವರ ಮನೆ ಮೂಟೇರ. ಇವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮಕ್ಕಳ ವಿಶೇಷ ಪೊಲೀಸ್ ಘಟಕ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಕೂಡುಕೂಟಲಿ ಜಿಲ್ಲೆನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ಕಚೇರಿನ ಸಭಾಮಂಡಲಿ ಒಂದು ದಿನದ ಕಾರ್ಯಾಗಾರ ನಡೆದು ಇದರಲ್ಲಿ ಬೇರೆ ಬೇರೆ ಕಾಯ್ದೆಗ ಮಕ್ಕಳ ಹಕ್ಕ ಮತ್ತು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ತರಬೇತಿನ ಬೆಂಗಳೂರಿನ ಪೊಲೀಸ್ ಪ್ರಧಾನ ಕಚೇರಿನ ಅಧಿಕಾರಿಗೆ ನೀಡಿದೆ. 2018-19 ಸಾಲಿ ಪ್ರಾಕೃತಿಕ ವಿಕೋಪದ ಮನೆ ಕಳ್ಕಂಡ 252 ಸಂತ್ರಸ್ತ ಕುಟುಂಬಗಳಿಗೆ ಮನೆ ಹಂಚಿಕೆ ಕಾರ್ಯ ಜಿಲ್ಲಾ ಪಂಚಾಯಿತಿ ಸಭಾಮಂಡಲಿ ಜಿಲ್ಲಾಧಿಕಾರಿ ವೆಂಕಟರಾಜ, ಇನ್ಫೋಸಿಸ್ ಸಂಸ್ಥೆನ ಸುನಿಲ್ ಕುಮಾರ್ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ಲಾಟರಿ ಮೂಲಕ ನಡೆದು. ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕುಡುಕೂಟಲಿ ಪಂಜೆ ಮಂಗೇಶ್ರಾಯರ 150ನೇ ವರ್ಷಾಚರಣೆ ಜಂಬರ, ವಿಚಾರ ಸಂಕಿರಣ, ಗೀತಗಾಯನ, ನೃತ್ಯ ರೂಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಮಂಡಲಿ ನಾಳೆ ಹೊತ್ತಾರೆ 10:00 ನಡೆದಿದೆ. ಪಂಜೆಯವರ ಬದುಕು ಬರಹ ಉಪನ್ಯಾಸನ ಡಾಕ್ಟರ್ ಎಸ್ಪಿ ಮಹಾಲಿಂಗೇಶ್ವರ, ಸಂಶೋಧನಾ ನೆಲೆಯಲ್ಲಿ ಪಂಜೆ ಇವರ ಉಪನ್ಯಾಸನ ಡಾಕ್ಟರ್ ಕ್ಯಾತಾಯಿನಿ ಕುಂಜಿಬೆಟ್ಟು, ಪಂಜೆಯವರ ಶಿಶು ಸಾಹಿತ್ಯ ಡಾಕ್ಟರ್ ಕಮಲಕ್ಷ ಕೆಯವು ನಡೆಸಿಕೊಟ್ಟವೆ. 12:00 ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನ ಕೂಡುಕೂಟಲ್ಲಿ ನಡೆಸ್ತಾ ಇರುವ ರೂಟ್ಸೆಟ್ ಸಂಸ್ಥೆ ವತಿಯಿಂದ ಸಿಸಿಟಿವಿ ಕ್ಯಾಮೆರಾ ಸೆಕ್ಯೂರಿಟಿ ಅಲರಾಮ್ ಸ್ಟ್ರೋಕ್ ಡಿಟೆಕ್ಟರ್ ಹಾಕುವುದರ ಬಗ್ಗೆ 13 ದಿನಗಳ ಪುಕ್ಕಟ್ಟೆ ತರಬೇತಿ 21 ಹಮ್ಮಿಕೊಳ್ಳಲಾಗ್ತಾ ಇದ್ದು, ಗ್ರಾಮೀಣ ಆಸಕ್ತಿ ಇರುವ ಕೆಲಸ ಇಲ್ಲದೆ ಇರುವ ಹೈದಗುಡೆಗ ಅರ್ಜಿನ ಹಾಕಕ್ಕೆ ಜಾಸ್ತಿ ಮಾಹಿತಿಗೆ ರೂಟ್ಸೆಟ್ ಸಂಸ್ಥೆನ ವ್ಯವಸ್ಥಾಪಕರನ್ನ ಸಂಪರ್ಕಿಸಕ್ಕೆ. ಮಡಿಕೇರಿ ಪೇಟೆಯಲ್ಲಿರುವ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತೆ ಕೆಲಸ ಇರೋದ್ರಿಂದ ನಾಳೆ 9 ಸಾರ್ವಜನಿಕ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇಲ್ಲ ತಿಳಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯು ಪ್ರಕಟಣೆ ತಿಳಿಸಿದೆ. ಶ್ರೀಮಂಗಲ 66/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಬರುವ ಗುಟ್ಟ ಮಾರ್ಗದಲ್ಲಿ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10:00 9:05 ಕಾಯಿಮನೆ, ಮಂಚಳ್ಳಿ, ಪೂಜೆಕಲ್ಲು, ನಲ್ಲೂರು, ನಾತಂಗಳ, ತೈಲ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಕರೆಂಟ್ ಇರುವುದಿಲ್ಲ ತಿಳಿ ಸಿಸ್ ಪ್ರಕಟಣೆ ತಿಳಿಸಿದೆ. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ನ ಹಲನ ವೈದ್ಯರು 21 ಮತ್ತು 22 ಲಭ್ಯ ಇರುವುದಿಲ್ಲ ತಿಳಿ ಪ್ರಕಟಣೆ ತಿಳಿಸಿದೆ. ಕುಟ ಪೊಲೀಸ್ ಠಾಣೆ ವ್ಯಾಪ್ತಿನ ಚೂರಿಕಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬೊಮ್ಮಾಡು ಗಿರಿಜನ ಆಶ್ರಮ ಶಾಲೆಯಲ್ಲಿ ಮಕ್ಕಳಿಗೆ ಪೊಲೀಸ್ ಉಪನಿರೀಕ್ಷಕರು ಮಕ್ಕಳ ಹಕ್ಕುಗಳ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಕಾನೂನು ತಿಳುವಳಿಕೆಯನ್ನು ನೀಡಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೊಟ್ಟಲಿ ಕವಿ ಸರ್ವಜ್ಞ ಜಯಂತಿ ಜಂಬರ ನಾಳೆ ಹೊತ್ತಾರೆ 11:00 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. ಅರಮೇರಿ ಕಳಂಚರಿ ಮಠದ 228 ತತ್ವ ಚಿಂತನಾ ಗೋಷ್ಠಿ ಪ್ರಯುಕ್ತ ಮಕ್ಕಳ ಭವಿಷ್ಯದ ನಿರ್ಧಾರದಲ್ಲಿ ಪೋಷಕರ ಶಿಕ್ಷಕರ ಪಾತ್ರ ತಿಳುವ ವಿಷಯದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆದು. ಇತ್ತೀಚೆಗೆ ಸೈಬರ್ ವಂಚಕರ ಪ್ರಕರಣ ಮತ್ತು ಮೊಬೈಲ್ ಕಳ್ಳತನ ಹಾಗೆ ನಕಲಿ ಸಿಮ್ ಕಾರ್ಡ್ ಬಳಸುವುದರ ಬಗ್ಗೆ ಜಾಸ್ತಿ ಆಗ್ತಾ ಇದ್ದು, ಆ ನಿಟ್ಟಲ್ಲಿ ಮಡಿಕೇರಿ ಪೇಟೆನ ಮೊಬೈಲ್ ಅಂಗಡಿ ಮಾಲೀಕರಿಗೆ ಹಾಗೆ ಸಿಮ್ ಕಾರ್ಡ್ ವಿತರಿಸೋಕೆ ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಸಭೆ ನಡೆದು. ಕೊಡಗು ಜಿಲ್ಲೆಯಲ್ಲಿ ಬಸ್ ಸಂಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರ ಹಿತಾಸಕ್ತಿನ ಕಾಪಾಡದು ಸಾರಿಗೆ ಪ್ರಾಧಿಕಾರದ ಉದ್ದೇಶ ಆಗುತ್ತೇಳಿ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸಿದಳು. ಜಿಲ್ಲಾಧಿಕಾರಿ ಕಚೇರಿ ಸಭಾಮಂಡಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಸಾರ್ವಜನಿಕರ ಬೇಡಿಕೆಗೆ ತಕ್ಕಂಗೆ ಬಸ್ ಸೇವೆ ಒದಗಿಸಕ್ಕೆ ಎಲ್ಲರೂ ಮುಂದಾಕು, ಆ ನಿಟ್ಟಿನಲ್ಲಿ ಯಾರಿಗೂ ತಾಪತ್ರೆ ಆಗದಂಗೆ ಗಮನ ಹರಿಸಲಾದೆ ತಿಳಿ ಜಿಲ್ಲಾಧಿಕಾರಿಯು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದ್ ದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥಮೂರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449611334. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ಗಳು, ಮದುವೆ ಡ್ರೆಸ್ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಸ್ವಿಸ್ ಗೋಲ್ಡ್ ನ 8ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಬಂಪರ್ ಕೊಡುಗೆಗಳು ನಿಮಗಾಗಿ. ಬನ್ನಿ, ಆಭರಣಗಳನ್ನು ಖರೀದಿಸಿ. ಗೆಲ್ಲರಿ, ಡೈಮಂಡ್ ನೆಕ್ಲೇಸ್, ಫ್ರಿಡ್ಜ್, ಗೋಲ್ಡ್ ಕಾರ್ಡ್, ಸ್ಮಾರ್ಟ್ ಫೋನ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಗೋಣಿಕೊಪ್ಪಲಿನ ಲಿಯೋರಾದಲ್ಲಿ ಯುನಿಕ್ ಫ್ಯಾನ್ಸಿ ಕಟ್ ಡೈಮಂಡ್ ಫೆಸ್ಟ್ ಆರಂಭಗೊಂಡಿದೆ. ಆ ಪ್ರಯುಕ್ತ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರಿಯಾಯಿತಿ. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಒಂದು ಪವನ್ ಮೇಲೆ 500 ರೂಪಾಯಿ ಅಧಿಕ ಪಡೆಯಿರಿ. ಪ್ರತಿ 30,000 ಖರೀದಿಗೆ ಸ್ಪೆಷಲ್ ಗಿಫ್ಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೈಸೂರು ರೋಡ್, ಗೋಣಿಕೊಪ್ಪಲು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಉತ್ತಮ ಶಿಕ್ಷಣ ಸಂಸ್ಥೆ ಎಂದರೆ ಮೂರ್ನಾಡಿನ ಮಾರುತಿ ಎಜುಕೇಶನ್ ಸೊಸೈಟಿ. ಇಲ್ಲಿ ದಾಖಲಾತಿ ಆರಂಭಗೊಂಡಿದ್ದು ಪ್ಲೇಹೋಮ್ ನಿಂದ 5ನೇ ತರಗತಿಯವರೆಗೆ ಪ್ರಯೋಗಶೀಲ ಸ್ಮಾರ್ಟ್ ತರಗತಿ, ಗುಣಮಟ್ಟದ ಶಿಕ್ಷಣ, ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಹೊಂದಿದೆ. ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಪ್ರತಿ ವರ್ಷ ಉತ್ತಮ ಫಲಿತಾಂಶ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗೂ ಅವಕಾಶ. ಪಿಯುಸಿಯಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ಗೆ ಪ್ರವೇಶಾತಿ ಲಭ್ಯ. ನಾಪೋಕ್ಲು, ಎಡಪಾಲ, ಕಡಂಗ, ಪಾರಾಣೆ, ಬಲಮುರಿ, ಬಾಡಗ, ಬೇತ್ರಿ, ಕಾಕೋಟುಪರಂಬು, ಕಟ್ಟೆಮಾಡು, ಮರಗೋಡು, ಮೇಕೇರಿ ಸೇರಿದಂತೆ ವಿವಿಧ ಭಾಗಗಳಿಂದ ಶಾಲಾ ವಾಹನ ಸೌಲಭ್ಯವಿದೆ. ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಮಾರುತಿ ಎಜುಕೇಶನ್ ಸೊಸೈಟಿ, ಮೂರ್ನಾಡು. ಕಾಲ್ 9740172130. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಕ್ಕಳ ವಿಶೇಷ ಪೊಲೀಸ್ ಘಟಕ ಪಿಂಜ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕತ್ರ ಕೂಡು ಕೂಟತ್ ಜಿಲ್ಲಾ ಪೊಲೀಸ್ ಅಧಿಕಾರಿಯ ಪಿಂಜ ಸಿಬ್ಬಂದಿಯಕ್ಕೆ ಮಕ್ಕಳ ರಕ್ಷಣಾ ಕಾಯ್ದೆರ ಮೇದ ಒರದಿನತ್ರ ಕಾರ್ಯಾಗಾರ ನಡೆದತ್ತು. ಜಿಲ್ಲಾ ಪೊಲೀಸ್ ಕಚೇರಿ ಸಭಾಬಾಡಲರದ ಕಾರ್ಯಾಗಾರತ್ ಸಂಪನ್ಮೂಲ ವ್ಯಕ್ತಿಯಾಯಿತು. ಕೂಡಿಯಾಡಿನ ಬೆಂಗಳೂರು ಪೊಲೀಸ್ ಪ್ರಧಾನ ಕಚೇರಿಯ ರೋಹಿತ್ ಮಕ್ಕಳಿಗೆ ಸಂಬಂಧಪಟ್ಟ ಬೋರೆ ಬೋರೆ ಕಾಯ್ದೆ, ಮಕ್ಕಳ ಹಕ್ಕು ಕೂಡನಕ್ಕೆ, ಇದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆಯ ಮೇದ ತರಬೇತಿ ಕೊಡತ್ತು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕತ್ರ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಈ ಸಂದರ್ಭ ಹಾಜರಿಂಜತ್ತು. ಸೇವೆ ಅಣ್ಣಕ ಎಂತ ಅಣ್ಣುವನ ಅರಂಜಡಕ ದೇಶ ಗಾಂಧಿ ಸ್ವಪ್ನ ಕಂಡ ರಾಮರಾಜ್ಯ ಆಪ ಅಂದು ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ರಾಮಚಂದ್ರ ಅಭಿಪ್ರಾಯಪಟ್ಟತ್ತು. ಕಾಲೇಜ್ ಶಿಕ್ಷಣ ಇಲಾಖೆ, ಕೊಡಗು ವಿಶ್ವವಿದ್ಯಾಲಯ ಪಿಂಜ, ವಿರಾಜಪೇಟೆ ಕಾವೇರಿ ಪದವಿ ಕಾಲೇಜರು ಕೂಡು ಕೂಟತ್ತು ಬಿ ಶೆಟ್ಟಿಗೇರಿ ಸರ್ಕಾರಿ ಪೆರಿಯ ಪ್ರೈಮರಿ ಸ್ಕೂಲ್ ಪರಂಬಲು ನಡೆದ ರಾಷ್ಟೀಯ ಸೇವಾ ಯೋಜನಾ ಘಟಕತರ ಕಾಲತ್ರ ವಿಶೇಷ ಶಿಬಿರತ್ನ ಉದ್ಘಾಟನೆ ಮಾಡಿದ ತಕ್ಕ ಬರೆದ ಅವು ಶಿಬಿರತ್ರ ಗುರಿ ಪಿಂಜ ಉದ್ದೇಶತ್ರ ಮೀದ ಮಾಹಿತಿ ಕೊಡತ್ತು. ಶಿಬಿರಕ್ಕೆ ಮೊಳೆಯಿಟ್ಟ ಕಾರ್ಯಕ್ರಮತ್ತು ಖನಪಟ್ಟವು ಕೂಡಿಯಾಡಿ ತಿಂಜತ್ತು. ಕವಿಶಿಷ್ಯ ಅನ್ನೋ ಕಾವ್ಯನಾಮತ್ತು ಸಾಹಿತ್ಯ ರಚನೆ ಮಾಡನ ಪಂಜೆ ಮಂಗೇಶ್ವರಾಯ 850ನೇ ಪುಟ್ಟನ ನಾಳರ ಮಾರಿಪತ್ತು ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಪಿಂಜ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಕೂಡು ಕೂಟತ್ ವಿಚಾರ ಸಂಕಿರಣ, ಗೀತಗಾಯನ, ಪಿಂಜ ನೃತ್ಯ ರೂಪಕಥನ ಮಡಿಕೇರಿ ಸರ್ಕಾರಿ 1ನೇ ದರ್ಜೆ ಕಾಲೇಜ್ ಸಭಾಬಾಡಲಿ ಏರ್ಪಾಡು ಮಾಡಿತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಅಂಡ್ ಕೊರುವು ಕಾರಿಕೆಲ್ ನಾಳೆ ಫಲಕ 10 ಗಂಟೆಗೆ ನಡೆಪ ಕಾರ್ಯಕ್ರಮತನ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಉದ್ಘಾಟನೆ ಮಾಡುವ ಈ ಸಂದರ್ಭ ಪಂಜೆ ಮಂಗೇಶ್ವರಾಯ ಪುತ್ತರಿ ಪಾಠಕ್ಕೆ ದೃಶ್ಯ ಸಂಕಲನ ಮಾಡಿತ್ತು. ಸಾಮಾಜಿಕ ಜಾಲತಾಣದ ಬಿಡುಗಡೆ ಮಾಡುವ ಕದಪಟ್ಟವು ಕೂಡಿಯಾಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸಾಹಿತ್ಯ ಪರಿಷತ್ರ ಸದಸ್ಯಗಳನ್ನು ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಆಂಡ್ ಕೊರು ಕಾರ್ಯಕ್ರಮ ಪಂಜೆ ಮಂಗೇಶ್ವರಯ್ಯ ಆಂಡ್ ಬದುಕು ಪಿನ್ ಸಾಹಿತ್ಯ ತರಮಿದ ವಿಚಾರಗೋಷ್ಠಿ ನಡಪ ಮಜ್ಜನ ದಂಡರ ಗಂಟೆ ಕಾಕಿರಿ ಸಮಾರಂಭ ಪಿನ್ನ ಒಪ್ಪತ್ತು ನಾಲ್ಕು ಗಂಟೆ ರಮಿದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿನ್ಯ ಕನ್ನಡ ಪಿನ್ಯ ಸಂಸ್ಕೃತಿ ಇಲಾಖೆಯ ಕೂಡುಕೂಟದ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ನಾಳೆ ಫಲಕ 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನತ್ ನಡೆತುವ. ಜಿಲ್ಲಾ ಜನಪ್ರತಿನಿಧಿಯ ಜಿಲ್ಲಾ ಪಿನ್ಯ ತಾಲೂಕು ಮಟ್ಟದ ಅಧಿಕಾರಿಯ ಮುಖ್ಯಪಟ್ಟವು ಕಾರ್ಯಕ್ರಮದ ಹಾಜರಿಪ್ಪ. ಬಸ್ ಸಂಚಾರಕ್ಕೆ ಸಂಬಂಧಪಟ್ಟ